ಬಾಗಲಕೋಟೆ ಜಿಲ್ಲೆಯ ಬೀಳಿಗೆ ತಾಲೂಕಿನ ಕುಂದರ್ಗಿ ಗ್ರಾಮದ ಕೃಷಿ ಅನುಭವಿ ರೈತರಾದ ದುಂಡಪ್ಪ ಎಂಕಪ್ಪ ಹಳ್ಳಿ ಅವರೊಂದಿಗೆ ಮಾತುಕತೆ. ರೈತ ಬಾಂಧವರೇ, ಸರಣ ಸರಣಾರ್ಥಿ. ನಾನೀಗ ಬಾಗಲಕೋಟೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದ್ದೇನೆ. ಅಲ್ಲಿ ನಮಗೆ ಸಿಕ್ಕಿದಂತ ರೈತರಾದ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆ ತಾಲೂಕು ಕುಂದರ್ಗಿ ಗ್ರಾಮದ ದುಂಡಪ್ಪ ಎಂಕಪ್ಪ ಹಳ್ಳಿಯವರು, ಇವರ ಕೃಷಿ ಬದುಕಿನ ಬಗ್ಗೆ, ಕೃಷಿಯಲ್ಲಿರುವ ಇವರ ಅನುಭವದ ಬಗ್ಗೆ ಮಾತನಾಡಲು ನಾನೀಗ ಸಿದ್ದನಾಗಿದ್ದೇನೆ. ದುಂಡಪ್ಪ ಎಂಕಪ್ಪ ಹಳ್ಳಿಯವರೇ, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ, ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ದುಂಡಪ್ಪ ಎಂಕಪ್ಪ ಹಳ್ಳಿಯವರೇ, ನಿಮಗೆ ಎಷ್ಟು ತೋಟ ಇದೆ, ನಿಮ್ಮ ಸಂಸಾರದ ಪರಿಚಯ ಕೂಡ ಇದರಲ್ಲಿ ಮಾಡಿಕೊಡಿ. ನಮ್ಮದು ಅವಿಭಾಜ್ಯ ಕುಟುಂಬ. ನಾವು 6 ಜನ ಅಣ್ಣ ತಮ್ಮಂದರು, ಸುಮಾರು 55 ಜನರು ಬರ್ತಾರೆ. ಮತ್ತು ಈ ಕೃಷ್ಣಾ ಬ್ಯಾಕ್ ವಾಟರ್ನಿಂದ ನಾವು ಪೈಪ್ ಲೈನ್ ಮಾಡಿ ಹೊಲಗಳಿಗೆಲ್ಲ ನೀರಾವರಿ ಮಾಡಿವ್ರಿ. ನಮ್ಮ ಮೇನ್ ಬೆಳೆ 25 ಎಕರೆ ಕಬ್ಬದ, ಮತ್ತು ಲಿಂಬಿ, ಬಾಳಿ, ಚಿಕ್ಕು, ಮಾವು, ರೇಷ್ಮೆ, ಗೋವಿನ ಜೋಳ, ಈ ತರದ ಎಲ್ಲ ಪೀಕುಗಳನ್ನು ಬೆಳೆಯುತ್ತೇವೆ. ಮತ್ತು ಎಲ್ಲ ಬದುವಿನಲ್ಲಿ ಸಾಗವಾನಿ ಮರ, ಹೆಬ್ಬೇವಿನ ಮರ, ಈ ಪ್ರಕಾರ ಬದುವಿನಲ್ಲಿ ಇರುತ್ತವೆ. ದುಂಡಪ್ಪ ಎಂಕಪ್ಪ ಹಳ್ಳಿಯವರೇ, ಇಷ್ಟೊಂದು ಬೇಸಾಯ ನಿಮ್ಮಲ್ಲಿ ಇದೆ, ನೀವಿಷ್ಟೆಲ್ಲ ಬೆಳೆಸ್ತೀರಿ, ಕಬ್ಬು, ಮೆಕ್ಕೆಜೋಳ, ಸೂರ್ಯಕಾಂತಿ, ಆಮೇಲೆ ರೇಷ್ಮೆ, ಲಿಂಬು, ಚಿಕ್ಕು, ಮಾವು, ಬಾಳೆ, ತೆಂಗು, ಹಾಗೆ ನೀವು ಹೇಳಿದ್ರೆ ಸಾಗುವಣಿ ಕೂಡ ಇದೆ. ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯವಾಗಬೇಕಾದ್ರೆ ಬಹಳ ಜಾಗ ಇರಬೇಕು ನಿಮಗೆ. ನಿಮ್ಮ ಕೃಷಿ ತೋಟ, ನಿಮ್ಮ ಕೃಷಿ ಎಷ್ಟು ಎಕರೆ ಇದೆ ಅಂತ ಹೇಳಿದ್ರಿ? ಒಟ್ಟ 50 ಎಕರೆ ರೀ. ಇದು 8 ಎಕರೆ ಫುಲ್ ಹಾರ್ಟಿಕಲ್ಚರ್ ಅದ ರೀ. ಹಾರ್ಟಿಕಲ್ಚರ್ ನೊಳಗೆ ಲಿಂಬಿ, ರೇಷ್ಮೆ, ಮಾವು, ಬಾಳೆ, ತೆಂಗು, ಮತ್ತು ಬದುವಿನಲ್ಲಿ ಸಾಗವಾನಿ, ಮತ್ತು ಮಿಶ್ರ ಬೆಳೆಯಾಗಿ ಕಾಯಿಪಲ್ಲೆ ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಕಾಯಿಪಲ್ಲೆ ಎಲ್ಲ ತರದ ಕಾಯಿಪಲ್ಲೆಗಳು ನಮ್ಮಲ್ಲಿ ಉಂಟು. ಈಗ ಇದಕ್ಕೆ ನೀರಾವರಿಯ ವ್ಯವಸ್ಥೆ ಕೂಡ ಇದೆಯಾ? ನೀರಾವರಿ ಬೋರ್ವೆಲ್ ಕೊಳವೆ ಬಾವಿಗಳ ಮುಖಾಂತರ ನೀರಾವರಿ ಇದೀರಿ. ಮತ್ತು ಕೃಷ್ಣಾ ಡ್ಯಾಮ್ನಿಂದ, ಯುಕೆಪಿ ಪ್ರಾಜೆಕ್ಟ್ ನಿಂದ, ಬ್ಯಾಕ್ ವಾಟರ್ದಿಂದ ನಾವು ನಮ್ಮ ಹೊಲಗಳಿಗೆ ಪೈಪ್ ಲೈನ್ ಮಾಡಿ ಅಲ್ಲಿಂದ ನೀರು ತಂದಿವ್ರಿ. ನಮ್ಮ ನೀರಿಂದ ಏನು ಸಮಸ್ಯೆ ಇಲ್ಲರಿ. ಅಂದ್ರೆ ನೀವು ಮಳೆಗಾಗಿ ಕಾಯ್ಬೇಕಾಗತ್ತೆ ಇಲ್ಲ? ನಾವು ಮಳೆಗಾಗಿ ಕಾಯ್ಬೇಕಾದ ಅವಶ್ಯಕತೆ ಇಲ್ರಿ. ನಮ್ಮ ಕಾಲುವೆ ಮುಖಾಂತರ ನೀರಾಸಬಹುದು, ಮತ್ತು ಎಲ್ಲ ಡ್ರಿಪ್ ಸಹಿತ ನಾವು ಮಾಡಿ ಇಟ್ಟಿವ್ರಿ. ನಮ್ಗೆ ಅನುಕೂಲ ಆದಂಗ ನಾವು ನೀರಾವರಿ ಮಾಡ್ಕೊಂತೀವಿ. ಈ ನೀರಾವರಿ ವ್ಯವಸ್ಥೆ ಇದೆಯಲ್ಲ, ಕೆನಲ್ ಮತ್ತೆ ಬ್ಯಾಕ್ ವಾಟರ್ ಅಂದ್ರೆ ಹಿನ್ನೀರು, ಇಂತ ವ್ಯವಸ್ಥೆ ಬಂದು ಅಥವಾ ಇದ್ದು ನಿಮ್ಗೆ ಎಷ್ಟು ವರ್ಷದಿಂದ ಇದೆ ಅದು, ಅದ್ರ ಬಗ್ಗೆ ಹೇಳಿ. ಈಗ ನಾವು ಇದು ಕೃಷ್ಣಾ ಡಿ 19.6 ನೀರು ಕಟ್ಟಿದ್ರಲ್ರಿ, ಅಲ್ಲಿಂದ ನಮ್ಗೆ ನೀರಿಂದ ಏನು ಸಮಸ್ಯೆ ಇಲ್ರಿ. ನಾವು ಅಲ್ಲಿಂದ ಒಯ್ದಿವು, ಮತ್ತು ನಮ್ಮ ಹೊಲದೊಳಗೆ ಮೊದಲೇ ಕೊಳವೆ ಬಾವಿ ಇದ್ವು, ಅವೆಲ್ಲ ನೀರ ಸೌಳಾಗಿ ಹೋದವ್ರಿ. ಅವು ನೀರು ಕೆಟ್ಟ ಸಲುವಾಗಿ ನಾವು ಅನಿವಾರ್ಯದಿಂದ ಮಳೆಯಿಂದ ಪೈಪ್ ಲೈನ್ ಮಾಡಿ ನೀರು ಒಯ್ದು ನಮ್ಮ ಪೀಕುಗಳು ಸಮೃದ್ಧಿ ಬೆಳೆಯೇ ಬರ್ತಾವ್ರಿ. ಅಂದ್ರೆ ನೀರಾವರಿಯ ಒಂದು ವ್ಯವಸ್ಥೆ ಇದ್ದದಕ್ಕೆ ನಿಮ್ಗೆ ಬೇಸಾಯ ಬಾರಿ ಚಲುವಾಗಿ ನಡೀತಾ ಇದೆ ಅಂತ ಹೇಳಬಹುದು. ಇಂಥ ವ್ಯವಸ್ಥೆ ಮಾಡಬೇಕಾದ್ರೆ ಬಹಳಷ್ಟು ಖರ್ಚು ಆಗುತ್ತೆ ನೋಡಿ, ತುಂಬಾ ದುಡ್ಡು ಖರ್ಚು ಮಾಡಬೇಕಾಗತ್ತೆ ವ್ಯವಸ್ಥೆ ಮಾಡಬೇಕಾದ್ರೆ. ಇದಕ್ಕೆಲ್ಲ ಹೇಗೆ ನೀವು ಹೊಂದಾಣಿಕೆ ಮಾಡಿದ್ರಿ ದುಡ್ಡಿನ ವ್ಯವಸ್ಥೆಗೆ? ದುಡ್ಡಿನ ವ್ಯವಸ್ಥೆ ಬ್ಯಾಂಕಿನ ಮೂಲಕ, ನಮ್ಮಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅಲ್ಲಿ ನಾವು ಬೆಳೆ ಸಾಲ ಅಂತ ತಗೊಂಡು ನಾವು ಪೈಪ್ ಲೈನ್ ಮಾಡಿದೀವ್ರಿ. ಸುಮಾರು ಒಂದು 50 ಲಕ್ಷ ರೂಪಾಯಿ ನಾವು ಪೈಪ್ ಲೈನ್ ಖರ್ಚು ಮಾಡಿವು. ಅದೇ ಒಂದ ಪೀಕ್ನ ನಮಗೆ ಬಂದ್ ಹೋಗಿದ್ರಿ. ಇದೇನು ನಮಗೆ ಸಾಲ ಅಂದ್ರೆ ಏನು, ನಮಗೇನು ಇದೇನು ಇದು ಅಲ್ರಿ. ಸಾಲ ಸಿಗ್ತದ, ಮತ್ತೆ ಅವನು ತುಂಬಿ ಎಲ್ಲ ಕ್ಲಿಯರ್ ಇಟ್ಕೊಂಡಿವ್ರಿ. ಅಂದ್ರೆ ನಿಮ್ಗೆ ಎಲ್ಲ ಸಾಲ ವ್ಯವಸ್ಥೆ ಆಗಿದೆ, ಬ್ಯಾಂಕಿನವರು ನಿಮ್ಗೆ ಸಾಲ ಕೊಟ್ಟಿದ್ದಾರೆ, ಮತ್ತೆ ಆ ಸಾಲ ವ್ಯವಸ್ಥೆಯಲ್ಲಿ ನೀವು ಮಾಡಿದಿರಿ, ಮತ್ತೆ ಅದ್ರ ಚುಕ್ತ ಕೂಡ ಮಾಡಿದಿರಿ ಅಂತ ನೀವು ಬಹಳ ಖುಷಿಯಲ್ಲಿ ಹೇಳ್ತಾ ಇದ್ರಿ. ಚುಕ್ತ ಮಾಡುವಾಗ ಒಂದು ಅನುಭವ ಹೇಳಿ ನಿಮ್ಗೆ ಯಾವ್ರಿಗೆ. ಅಂದ್ರೆ ಕೆಲವರಿಗೆ ಚುಕ್ತಾನೆ ಆಗಲ್ಲ, ಕೆಲವು ರೈತರು ಏನ್ ಹೇಳ್ತಾರಂದ್ರೆ ನಮ್ಗೆ ಬ್ಯಾಂಕಿಂದ ನಾವು ಸಾಲ ತಗೋತೇವೆ, ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗುತ್ತೆ, ಆದ್ರೂ ನಮ್ಮ ಬೇಸಾಯ ನಡೆಸಕ್ಕೆ ನಮ್ಗೆ ಕಷ್ಟ ಆಗುತ್ತೆ, ಸಾಲ ಸುಲದಲ್ಲೇ ಮುಳುಗಿ ಹೋಗ್ತೇವೆ, ಬೇಸಾಯನೇ ಬೇಡ ಅಂತ ಹೇಳಿ ಪೇಟೆಗೆ ಹೋಗುವವರು ಕೂಡ ಇದ್ದಾರೆ, ಇದ್ರ ಬಗ್ಗೆ ಹೇಳಿ. ಈಗ ಬೇಸಾಯ ನಾವು ಕಷ್ಟಪಟ್ಟು ಭಕ್ತಿಯಿಂದ ಕಷ್ಟಪಟ್ಟು ದುಡಿದ್ರೆ ನಮಗಲ್ಲಿ ಏನೋ ಉತ್ಪನ್ನ ಬರ್ತದ್ರಿ. ಇದರಿಂದ ಬ್ಯಾಂಕಿನ ಸಾಲ ಕಟ್ಟೋದು ನಮ್ಗೇನು ದೊಡ್ಡ ಇದೆ, ಅಸಂಭವ ಅನ್ನೋದು ಸಾಧ್ಯ ಇಲ್ರಿ. ಅಸಂಭವ, ಇಂಪಾಸಿಬಲ್ ಇಸ್ ಪೌಂಡ್ ಇನ್ ಪುಲಿಸ್ ಡಿಕ್ಷನರಿ ಅಂತ ಹೇಳಿ ಒಂದು ಇಂಗ್ಲಿಷ್ ಗಾದೆ ಇದೆ ರೀ. ಅದಕ್ಕೆ ನಮಗೆ ಅಸಾಧ್ಯ ಅನ್ನೋದು ನಮ್ಮ ಜೀವನದಾಗ ಏನೂ ಇಲ್ಲ. ಎಲ್ಲ ಸಾಧ್ಯ ಮಾಡಿ ಛಲದಿಂದ ನಾವು ಇದನ್ನೆಲ್ಲ ನಾವು ಸಾಲ ಸ್ವೀಕಾರ ಮಾಡಿ ಅದನ್ನ ತೀರಿಸಬೇಕು. ಇದ್ರಾಗ ಏನು ದೊಡ್ಡ ಮಾತಿಲ್ಲರಿ, ನಾವು ಪ್ರಯತ್ನ ಪಟ್ಟರೆ ಸಾಲ ತೀರೇ ತೀರ್ತದ್ರಿ. ಇದನ್ನ ಎಲ್ಲ ರೈತರಿಗೆ ಒಂದು ಒಳ್ಳೆ ಸಂದೇಶ ಕೊಡಕ್ಕೆ ಪ್ರಯತ್ನ, ನಾವು ಕಷ್ಟಪಟ್ಟು ದುಡಿಬೇಕ್ರಿ. ದುಡಿದ್ರೆ ಸಾಲ ತಾನ ತೀರ್ತದ್ರಿ, ಯಾರು ಹೆದರೂ ಅವಶ್ಯ ಇಲ್ರಿ. ಯಾಕಂದ್ರೆ ಕೆಲವೊಂದ್ ಕಡೆ ಕೆಲವೊಂದ್ ಪೀಕಿಗೆ ಮಾರ್ಕೆಟ್ ಇಂದ ಸಮಸ್ಯೆ ಆಗ್ತದ್ರಿ, ಇಲ್ಲ ಅನ್ನಂಗಿಲ್ಲ. ಮತ್ತೆ ಹವಾಮಾನದ ವೈಪರೀತ್ಯದಿಂದ ಕೆಲವೊಂದ್ಸಲ ಬೆಳೆ ಫೇಲ್ ಆಗ್ತಾವ್ರಿ. ಅದಕ್ಕೂ ನಾವು ಎದುಗೊಂದ್ಬಾರ್ದು, ಆತ್ಮಹತ್ಯೆ ಅಂತ ಏನು ಕೆಲಸ ಮಾಡ್ಕೊಳಕ್ ಹೋಗ್ಬಾರ್ದ್ರಿ. ದಯಮಾಡಿ ಈ ಸಾಲ ತೀರ್ಸೋದು ಏನ್ ದೊಡ್ಡ ಮಾತಲ್ರಿ, ಇದು ಎಲ್ಲ ಸರ್ಕಾರ ಸೌಲಭ್ಯ ರಗಡದವ್ರಿ, ವಾಯ್ದೆ ಕೊಡ್ತಾರ. ಬರೀ ಬಡ್ಡಿ ತುಂಬಿ ನಾವು ರಿನ್ಯೂವಲ್ ಮಾಡ್ಕೋಬಹುದು. DCC ಬ್ಯಾಂಕ್ನವರು ಅವರು ಬರೀ 3%ನಾಗ ಸಾಲ ಕೊಡ್ತಾರ್ರಿ. ನ್ಯಾಷನಲೈಸ್ ಬ್ಯಾಂಕ್ನವರು 4% ಬಡ್ಡಿ ಒಳಗೆ ಸಾಲ ಕೊಡ್ತಾರ. ಬಡ್ಡಿದೇನು ಬಹಳ ದೊಡ್ಡ ಮಾತಿಲ್ರಿ. ಎಲ್ಲರೂ ಮುಂದುವರಿಯರಿ, ಸರ್ಕಾರದ ಸಹಾಯಗಳನ್ನು ತಗೊಂಡು ಮುಂದುವರಿಯರಿ ಅಂತ ಹೇಳಕ್ ಬಯಸ್ತೆ. ಸರ್ಕಾರ ಸಾಕಷ್ಟು ಸಬ್ಸಿಡಿ ಕೊಡುತ್ತೆ ಅಲ್ವಾ, ಸಬ್ಸಿಡಿ ಜೊತೆಯಲ್ಲಿ ಬೆಳೆ ವಿಮೆ ಕೂಡ ಇದೆ. ಸರ್ಕಾರದಿಂದ ಸಾಧ್ಯವಾದಷ್ಟು ಆಗ್ತಾ ಇದೆ, ಕೇಂದ್ರವಾಗ್ಲಿ ರಾಜ್ಯವಾಗ್ಲಿ ಎರಡು ಸರ್ಕಾರದವರು ರೈತರಿಗೆ ಸಾಕಷ್ಟು ಕೆಲಸ ಮಾಡ್ತಾ ಇದೆ ಕೂಡ ನಾವು ಒಂದ್ ಕಡೆಯಿಂದ ಕೇಳ್ತೇವೆ. ಇನ್ನೊಂದ್ ಕಡೆಯಿಂದ ಈ ಎಲ್ಲ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿ ಇದೆಲ್ಲ ಸಾಲಲ್ಲ, ಸರ್ಕಾರ ಕೊಡುವಂತದ್ದು ಸಾಲಲ್ಲ, ಕಷ್ಟ ಇದೆ ಅಂತ ಕೂಡ ಹೇಳ್ತಾರೆ. ಇಂಥವ್ರಿಗೆ ನೀವೇನ್ ಹೇಳ್ತೀರಿ? ಈಗ ಸರ್ಕಾರದ ಸಬ್ಸಿಡಿ, ನಾಂಕರ ದೊಡ್ಡ ರೈತ ಇದೀನಿ, ನನಗಂಕರ ಏನು ಸಬ್ಸಿಡಿ ಬರಂಗಿಲ್ರಿ. ಕೆಲವು ಮಂದಿ ಸಬ್ಸಿಡಿ ಸಲುವಾಗಿ ಸಾಲ ತಗೊಂತಾರ, ಅದನ್ನ ಏನು ಅದನ್ನ ಉಪಯೋಗದಾಗ ತಗೊಳ್ಳೋದಿಲ್ರಿ. ಸಬ್ಸಿಡಿ ಬರ್ತದೆ ನೋಡ ಸಾಲ ತಗೊಳ್ಳೋದ್ರಿ, ಅದನ್ನ ಎದಕ್ಕೋ ಖರ್ಚು ಮಾಡಿಬಿಡುದು, ಹಿಂಗಾಗಿ ಸಾಲ ಹೊತ್ತು ನಿಂದಿರ್ತಾವ್ರಿ. ಇದ ಒಂದೇ ನೋಡ್ರಿ ಸಾಲ, ನನಗಂಕರ ಏನು ಸಬ್ಸಿಡಿ ಸಿಕ್ಕಿಲ್ರಿ, ನಾ ದೊಡ್ಡ ರೈತ. ಅದಕ್ಕಾಗಿ ಸರ್ಕಾರ ಸಾಲ ತಗೋರಿ, ಯಾರು ಎದಕ್ ತಗೊಂಡಿರ್ತೀರಿ, ಅದಕ್ಕೆ ಅದನ್ನ ಉಪಯೋಗ ಮಾಡ್ರಿ ಅಂತ ನಾ ಹೇಳಕ್ ಬಯಸ್ತೇನ್ರಿ. ಮತ್ತೆ ಈ ಬೆಳೆ ವಿಮೆ ಅಂತ ಹೇಳಿ ತುಂಬಿಸ್ಕೊಂತಾರ್ರಿ, ಹೊಳ್ಳಿ ನಮಗೆ ವಿಮೆನೇ ಬಂದಿಲ್ರಿ. ಇನ್ನೂ ತನಕ ತುಂಬಿಸ್ಕೊಳ್ಳೋದು ಖರೀ, ನಾವು ಗುದ್ದಾಡಿ ಅವನೋಣ ಪಾಳೆ ಹಚ್ಚಿ ಉತ್ತಾರ ತಕ್ಕೊಂಡು ಅಲ್ಲಿ ಬ್ಯಾಂಕಿಗೆ ಅಡ್ಡಾಡಿ ವಿಮಾ ಕಂತ ಕಟ್ತು ಖರೀ, ನಮಗೆ ಒಮ್ಮೆ ವಿಮಾ ದುಡ್ಡ ಬಂದಿಲ್ರಿ. ನೋಡಿ ದುಂಡಪ್ಪ ಎಂಕಪ್ಪ ಹಳ್ಳಿಯವರೇ, ನೀವು ದೊಡ್ಡ ರೈತರು, 50 ಎಕರೆ ಜಾಗ ಇದೆ ಅಂತ ಹೇಳಿದ್ರೆ ನೀವು, ಆದ್ರೆ ಸಣ್ಣ ರೈತರು ಒಂದ್ 2-3 ಎಕರೆ ಹೊಲ ಗದ್ದೆ ಇದ್ದವರು, ಅವರ ಪಾಡು ಸ್ವಲ್ಪ ಕಷ್ಟ ಅಂತ ನಾವು ತಿಳ್ಕೊತೇವೆ ಅಂತ ತಿಳಿದು ಬರ್ತದೆ. ಇದರ ಬಗ್ಗೆ ಹೇಳಿ ಅವರಿಗೆ, ಅವರು ಆ ಕಷ್ಟದಿಂದ ಪಾರಾಗಬೇಕಾದ್ರೆ ಅವರು ತಮ್ಮ ಜಮೀನಲ್ಲಿ ಒಂದು 2-3 ಎಕರೆ ಸಣ್ಣ ಮಟ್ಟಿನ ಜಮೀನ್ ಇದ್ರು ಕೂಡ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಮಾಡಬಹುದು, ಲಾಭ ಮಾಡಬಹುದು, ಒಳ್ಳೆಯ ಬೆಳೆ ತೆಗಿಬಹುದು. ಇದರ ಬಗ್ಗೆ ನಿಮ್ಮ ಸಲಹೆ ಹೇಳಿ ಅವರಿಗೆ. ಈ ಸಣ್ಣ ರೈತರಿಗೆ ಅವ್ರದ್ದು ನಮ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಬೆಳೆ ತೆಗಿತಾರ್ರಿ ಅವ್ರು. ಯಾಕಂದ್ರೆ ಅವ್ರ ಅಷ್ಟ ಹತ್ಯಂಗ ದುಡಿದು ಅದಕ್ಕೆ ಅಗದಿ ವಾಗಾಚ್ ಮಾಡಿ ನಮ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ನ ಬೆಳೆ ತೆಗಿತಾರೆ ಅವ್ರು. ನಮ್ಕಿಂತ ಅವರ ಏವಣ್ಣ ಅಂತ ನನ್ನ ಅಭಿಪ್ರಾಯ ರೀ. ಯಾಕಂದ್ರೆ ನಮ್ಮ ದೊಡ್ಡ ಏರಿಯಾ ಆಗ್ತಾವ, ನಾವು ಆಳು ಹೋಳ್ ಮ್ಯಾ ನಂಬಿ ಅಷ್ಟಕ್ಕೂ ನಮಗೆಲ್ಲ ಸರಿಯಾಗಿ ಕೊಟ್ಟಿಗೆ ಗೊಬ್ಬರ ಅವು ಪೂರೈಟ್ ಮಾಡೋದು ನಮ್ಗೆ ಆಗುದಿಲ್ಲ. ಟೈಮ್ ಕಿರಿಕಿ ಕೆಲಸ ಮಾಡೋದು ಒಮ್ಮೆ ನಮಗೆ ಅಸ್ತವ್ಯಸ್ತ ಆಗ್ತದ್ರಿ. ಅವ್ರ ಏನೈತಿಲ್ರಿ, ಅಷ್ಟೇ ಜಮೀನಾಗ ಅವ್ರು ಬಾರಿ 1 ಎಕರೆಗೆ 100 ಟನ್ ತೆಗೆದ ರೈತರು ನಮ್ಮ ಕಡೆ ಉದಾಹರಣೆ ಅದಾರ್ರಿ. ನಮ್ಕಿಂತ ಅವರ ಶ್ರೇಷ್ಠ ಅಂತ ನಾ ಹೇಳಕ್ ಬಯಸ್ತೇನೆ. ಸಣ್ಣ ರೈತರ ಶ್ರೇಷ್ಠ ನೋಡ್ರಿ. ನೀವು ಇಂಪಾಸಿಬಲ್ ಅಂದ್ರೆ ಅದು ಡಿಕ್ಷನರಿ, ಇಂಗ್ಲಿಷ್ ಡಿಕ್ಷನರಿಲಿ ಇದೆ ಅಂತ ಹೇಳಿದ್ರಿ. ಜೀವನದಲ್ಲಿ ಇಂಪಾಸಿಬಲ್ ಇಲ್ಲ ಅಂತ ಹೇಳಿದ್ರಿ. ನೀವು ಎಷ್ಟು ಓದಿದ್ರಿ? ನಾನು 1973 BA ಪದವೀಧರನು. ನಾನು ಯಾವ ಸರ್ಕಾರಿ ನೌಕರಿ, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ನೌಕರಿ ಬಂದಿತ್ತು, ಆದರೂ ಅದನ್ನ ನಾ ರಿಜೆಕ್ಟ್ ಮಾಡಿ ಒಕ್ಕಲ್ತನಕ್ಕೆ ಇಳಿದ, ಇಷ್ಟೆಲ್ಲ ಸಾಧನೆ ಮಾಡಿ ಅಂತ ಹೇಳಕ್ ನಾ ಹೆಮ್ಮೆಯಿಂದ ನಾನೊಬ್ಬ ರೈತರ ಪ್ರತಿನಿಧಿಯಾಗಿ ಹೆಮ್ಮೆಯಿಂದ ತಮ್ಗೆ ಹೇಳ್ಕೊಂತೀನಿ. ಅಂದ್ರೆ ಓದಿದ ಮೇಲೆ ಈಗ ನೀವು ಗ್ರಾಜುಯೇಷನ್ ಮಾಡಿದವರು, ಪದವೀಧರರು, BA ಪದವಿ ಮಾಡಿದವರು, ನೀವು ಓದಿದ ಮೇಲೆ ಅಂದ್ರೆ ನಾವು ನೋಡ್ತೇವೆ ಅಂದ್ರೆ ಓದಿದ ಮೇಲೆ ಪೇಟೆಗೆ ಹೋಗೋದು, ನೌಕರಿ ಹಿಡಿಯೋದು, ಇಂಥದನ್ನು ಬಿಟ್ಟು ನೀವು ನಿಮ್ಮ ಕುಟುಂಬದಲ್ಲಿ ಬಂದಂತ ಆಸ್ತಿಯಲ್ಲಿ ನೀವು ದುಡಿತಾ ಇದ್ರಿ, ನೆಮ್ಮದಿ ಕಾಣ್ತಾ ಇದ್ರಿ. ಈ ಸಂದೇಶ ಎಲ್ರಿಗೂ ತಲುಪಬೇಕಾದ್ರೆ ಹೇಗೆ ನಿಮ್ಮ ಒಂದು ಮಾತು ಹೇಳಿ? ನಾವು 73 ನಾನು ಪದವೀಧರನ ಅದಾಗ್ರಿ. ನಮಗೆ ಒಟ್ಟ ನಮ್ಮ ಕುಂದರ್ಗಿ ಗ್ರಾಮದಲ್ಲಿ ಒಂದು ಗುಂಟೆನೂ ಹೊಲ ಇಲ್ರಿ. ನಮಗೆ ಒಂದು ಗುಂಟೆನೂ ಹೊಲ ಇಲ್ರಿ. ನಾನು 1974 ಒಂದು ಚಿಕ್ಕ ಪ್ರಮಾಣದೊಳಗೆ ಒಂದು ಬಟ್ಟೆ ಅಂಗಡಿ ಇಟ್ಟು ಅದಕ್ಕೆ ನಮ್ಮ ತಂದೆಯವ್ರ ಕೂಡಿ ನಾನು ಕಂಬಳಿ ಸಹಿತ ನೇದಿನ್ರಿ. ನಾನು ಕಂಬಳಿ ನೇದೀವಿ. ನಾವು ಕಷ್ಟಪಟ್ಟು ದುಡ್ದ ಮುಂದಕ್ಕೆ ಬಂದೀವಿ ಅಂತ ಹೇಳ್ಕೊಳಕ್ ನಮ್ಮ ಅಣ್ಣತಮ್ಮರದು ಸಹಕಾರ ಐತ್ರಿ. ಇದಕ್ಕೆ ಕಷ್ಟಪಟ್ಟು ದುಡ್ದು ಮುಂದಕ್ಕೆ ಬಂದೀವಿ ಅಂತ ಹೇಳಿ ನಾ ಕೈ ಎತ್ತಿ ಹೇಳಬಲ್ಲೆ. ಮೊದಲು ನಿಮಗೆ ಜಮೀನೇ ಇರಲಿಲ್ಲ, ಆಮೇಲೆ ಜಮೀನು ನೀವು ಮಾಡಿದ್ರಿ. ಇವೆಲ್ಲ ಜಮೀನು ನಮ್ಮ ತಂದೆಯವರು, ನಮ್ಮ ಅಣ್ಣತಮ್ಮರು, ನಾವು ಅಷ್ಟು ಸಹಕಾರದಿಂದ ಈಗ ನಮಗೆ 50 ಎಕರೆ ಜಮೀನ್ ರೀ. ನಮ್ಮ ಹಳ್ಳಿ ಅನ್ನುವಂತ ಮನೆತನ ಈಗ 4 ಮಂದಿ ಅಡ್ಡಿ ಇಲ್ಲಪ್ಪ ಅನ್ನೋ ಮಟ್ಟಕ್ಕೆ ಆ ನೌಕರಿ ಹೋಗ್ಲಾರ್ದಕ್ಕೆ ಇದಾಗೈತೆ ಅಂತ ಹೇಳಿ ನನಗೆ ಅದೊಂದು ಅನಿಸ್ತದ್ರಿ. ನನ್ನ ಗುಡಿ ಕಲ್ತಂತವ್ರು ಎಲ್ಲರೂ ಪೆನ್ಷನ್ ಆಗಿ ಬಂದ ಈಗ ಅವ್ರು ನಾವು ಕೂಡಿ ಟೈಮ್ ಪಾಸ್ ಮಾಡ್ತೀವ್ರಿ. ಆರು ನಮ್ಮ ಮನೆತನ ಒಂದು ಒಳ್ಳೆ ಮಟ್ಟಕ್ಕೆ ಬಂದೈತೆ ಅಂತ. ಅಂದ್ರೆ ನಿಮ್ಮ ವಿಷಯ ಏನ್ ತಿಳಿತದಂದ್ರೆ, ನಿಮ್ ಬಗ್ಗೆ ಮಾತಾಡುವಾಗ ಜಮೀನ್ ಇಲ್ದಿದ್ರು ಕೂಡ ಜಮೀನ್ ಮಾಡಬೇಕು, ಆಮೇಲೆ ಓದಕ್ಕೆ ಸೌಲಭ್ಯ ಇಲ್ದಿದ್ರು ಕೂಡ ಕಷ್ಟ ಇದ್ರು ಕೂಡ ಓದಿ ನಾವು ಮುಂದ್ ಬರಬೇಕು, ಹೆಚ್ಚಿಗೆ ಓದಿದ ಮೇಲೆ ನಾವು ನೌಕರಿ ಹಿಡಿಯೋಕೆ ಪೇಟೆಗೆ ಹೋಗೋದಕ್ಕಿಂತ ನಮ್ಮ ಹಳ್ಳಿಯಲ್ಲಿದ್ದು ಹಳ್ಳಿಯನ್ನೇ ಉದ್ದಾರ ಮಾಡಬೇಕು ಅಲ್ವಾ ದುಂಡಪ್ಪ? ಯಂಕಪ್ಪ ಹಳ್ಳಿಯವರೇ. ಈಗ ನಾವು ಯಾರು ನಮ್ಮ ಆರು ಮಂದಿ ಅಣ್ಣ ತಮ್ಮರು ಒಬ್ರು ನೌಕರಿ ಹೋಗ್ಲಿಲ್ರಿ, ಆರು ನಮ್ಮ ಮಕ್ಕಳು ಒಟ್ಟರು ಈಗ ಬೆಂಗಳೂರು ಸಿಟಿ ಒಳಗ 8 ಮಂದಿ ಅಲ್ಲೇ ಮನಿ ಮಾಡ್ಕೊಂಡು ಅಲ್ಲೇ ಸ್ವಂತ ಮನಿ ಎಲ್ಲ ಅದ್ರ ಎಲ್ಲಾರು ನೌಕರಿ ಹೋಗ್ಯಾರ. ಆರು ಈಗ ಮುಂದ ನಮ್ಮನ್ ಬಿಟ್ರೆ ಈ ಒಕ್ಕಲ್ತನದ ದುಡಿಯವ್ರು ನಮ್ಮ ಅಣ್ಣಂದೊಳಗೆ ಯಾರು ಇಲ್ರಿ. ಯಾಕಂದ್ರೆ ನಾನು ಅಲ್ಲ ಈಗ ನಿಮ್ಗೆ ಚಲೋ ಮಾಡ್ರಿ ಅಂತ ಹೇಳ್ತೀನಿ, ಕರೆ ಇನ್ನು ಮುಂದೆ ನಮ್ಮ ಮನ್ಯಾಗ ಯಾರು ಇಲ್ಲ ನೋಡ್ರಿ ಒಕ್ಕಲ್ತನ ಮಾಡೋರು. ಯಾಕೆ ಈ ಪರಿಸ್ಥಿತಿ ಅಲ್ಲಿ ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ? ಯಾಕೆ ನಮ್ಮ ಯುವಕರಲ್ಲಿ ನಮ್ಮ ಜನರಲ್ಲಿ ಹಳ್ಳಿಗರಲ್ಲಿ ಯಾಕೆ ಈ ಒಂದು ಯೋಚನೆ ಬರ್ತಾ ಇದೆ ಹಳ್ಳಿ ಬಿಟ್ಟು ಹೋಗುವಂತದ್ದು? ಈಗಿನ ಪೀಳಿಗೆ ಒಟ್ಟ ನಾವು ಒಕ್ಕಲ್ತನ ಅಂದ್ರ ಏ ಈಗ ಎಲ್ಲರೂ ನೋಡ್ರಿ ಟಿವಿ ಒಳಗೆ ನೋಡಿ ಅವ್ರ ಆತ್ಮಹತ್ಯೆ ಮಾಡ್ಕೊಂಡ್ರು ಇವ್ರ ಆತ್ಮಹತ್ಯೆ ಮಾಡ್ಕೊಂಡ್ರು, ಒಕ್ಕಲ್ತನ ಲಾಭ ಇಲ್ಲ, ಸರಿಯಾಗಿ ಮಾರ್ಕೆಟ್ ಇಲ್ಲ, ಇದ್ರಾಗ ಏನ್ ಮಾಡ್ತಿ ಮರ ಏಟ ಯಾಕಂದಾಗ ನಮಗ ಸರ್ಕಾರ ನೌಕರಿ ಇದ್ರ ಬೇಕಂತ ಹೇಳಿ ಈಗ ಹೆಣ್ಣು ಕೊಡೋರ್ ಸಹಿತ ಸರ್ಕಾರ ನೌಕರಿ ಇದ್ದವ್ರಿಗೆ ಹೆಣ್ಣು ಕೊಡ್ತಾರ್ರಿ? ಈಗ ಒಂದು 50 ಎಕರೆ ಜಮೀನು ಇದ್ದು ಒಬ್ಬ ಮಗ ಇದ್ರು ಹೆಣ್ಣು ಕೊಡಾಕ ಹಿಂದ್ಮುಂದ್ ನೋಡ್ತಾರ್ರಿ ಈಗಿನ ಜನ, ಈಗಿನ ಜನರೇಷನ್ ಹಂಗ ಬೆಳೆದ್ರಿ. ಅದ್ರ ಸಲುವಾಗಿ ಎಲ್ಲರೂ ಏಟ ಇರ್ಲಿ ಪಗಾರ ದಿವಸ 200 ಕೊಟ್ಟರು ಫ್ಯಾಕ್ಟ್ರಿಗೆ ಹೋಗ್ತೀವಿ ಅಂತಾರ್ರಿ, ಇಲ್ಲ 400 ಕೊಡ್ತೀವಿ ಬರ್ರಿ ಅಂದ್ರೆ ಒಕ್ಕಲ್ತನ ಮಾಡಕ್ ಯಾರು ರೈತರು ಬರಂಗಿಲ್ರಿ. ಮತ್ತೆ ಇದ್ರ ಜೊತೆಗೆ ನಮ್ದು ಕುರಿ ಸಾಕಾಣಿಕೆ ಐತ್ರಿ, ಮೇಕೆ ಐತಿ, ಮೊಲ ಸಾಕಾಣಿಕೆ ಐತ್ರಿ, ಮತ್ತು ಜೇನು ಸಾಕಾಣಿಕೆ ಐತಿ, ಮತ್ತು ಮೀನಾ ಸಹಿತ ನಾವು ಸಾಕಾಣಿಕೆ ಮಾಡಿವ್ರಿ. ಇದಕ್ಕೆಲ್ಲದಕ್ಕೂ ನಮ್ಮ ಮಗ ಒಬ್ಬ ಕನ್ನಡ ಶಾಲಿ ಮಾಸ್ಟರ್ ಅದನ 90% ಅವನ ಸಪೋರ್ಟ್, ಸುಮ್ ನಾವು 10% ಅವನಿಗೆ ಸಪೋರ್ಟ್ ಮಾಡ್ಕೊಂತ ಹೊಂಟು ನಮ್ದು ನಮ್ಮ ತೋಟ ನಾವು ನೋಡುವಂಗಾಗಿದ್ರಿ. ಇದರಿಂದ ನಮಗ ಈಗ 17-18 ಸಾಲಿನಲ್ಲಿ ಬಾಗಲಕೋಟೆ ತೋಟಗಾರಿಕೆ ಯೂನಿವರ್ಸಿಟಿ ಅವರು ನನ್ನನ್ನು ನಮ್ಮ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಿಂದ ನನ್ನನ್ನು ಗುರುತಿಸಿ ಉತ್ತಮ ಕೃಷಿಕ ಅಂತ ಪ್ರಶಸ್ತಿ ಕೊಟ್ರ, ಅದನ್ನೊಂದು ತಮಗೆ ಹೇಳಕ್ ಅದಕ್ಕೆ ನಮ್ಮಂಗ ಎಲ್ಲರೂ ಪ್ರಶಸ್ತಿ ತಗೊಳ್ಳೋ ಮಟ್ಟಕ್ಕೆ ಬರ್ರಿ ಅಂತ ಹೇಳಿ ನಾನು ಎಲ್ಲಾ ರೈತರಿಗೆ ಕೇಳ್ಕೊಂತೀನಿ. ಇನ್ನೊಂದು ನಾವು ನೋಡ್ತೇವೆ ಅಂದ್ರೆ ನೀವು ಕಬ್ಬು, ಮೇಕೆಜೋಳ, ಸೂರ್ಯಕಾಂತಿ, ರೇಷ್ಮೆ, ಲಿಂಬು ಹೀಗೆ ಹಲವಾರು ಬೆಳೆಗಳನ್ನು ಬೇಸಾಯ ಮಾಡ್ತಾ ಇದ್ರಿ ನೀವು. ಹಾಗೆ ಕುರಿ ಸಾಕಣೆ ಕೂಡ ಇದೆ, ಹಸು ಸಾಕಣೆ ಇದೆ, ನಾಟಿ ಕೋಳಿ ಕೂಡ ಇದೆ ಅಂತ ಹೇಳಿದ್ರಿ ನೀವು, ಅದರ ಸಾಕಣೆ ಕೂಡ ನೀವು ಮಾಡ್ತೀರಿ. ಹಿಂಗ್ ಮಾಡಿದ್ರೆ ಒಂದಷ್ಟು ಅಂದ್ರೆ ಒಂದರಲ್ಲಿ ಲಾಸ್ ಆದ್ರೆ ಇನ್ನೊಂದ್ರಲ್ಲಿ ಲಾಭ ಇರ್ತದೆ, ಅಂದ್ರೆ ಲಾಸ್ ಆಗುವ ಅಂದ್ರೆ ನಷ್ಟ ಆಗುವ ಪರಿಸ್ಥಿತಿ ಬರಲ್ಲ ಅಂತ ಅನ್ಸ್ತದ ನಿಮ್ಗೆ? ಈಗ ಒಂದೇ ಲೈನ್ ಹಿಡಿದ್ರಿ, ಒಮ್ಮೆ ಅದರದೊಂದು ಮಾರ್ಕೆಟ್ ತೇಜನೂ ಇರಬಹುದು, ಮತ್ತೊಮ್ಮೆ ಜೀರೋಕು ಬರಬಹುದು. ಅಂತ ಮಟ್ಟದಾಗ ನಮ್ಗೆ ಎಲ್ಲಾ ತರ ಇದ್ದು ಅಂದ್ರೆ ಒಂದ್ ಫೇಲ್ ಆದ್ರೂ ಮತ್ತೊಂದ್ರಾಗಾರ ನಮಗೆ ಕೈ ಹಿಡುತ್ತಾನ ದೇವ್ರ ಅಂತ ಹೇಳಿ ನಮ್ದು ಇದೊಂದು ನಂಬಿಕೆಯಿಂದ. ಈಗ ಉಳ್ಳಾಗಡ್ಡಿ ಒಮ್ಮೆ 100 ರೂಪಾಯಿ ಯಾರು ಕೇಳಂಗಿಲ್ಲ, ಒಮ್ಮೆ 8,000-9,000 ಆಗಿರ್ತೈತಿ. ಅದು ಯಾವಾಗಲೂ 8,000 ಇರಂಗಿಲ್ರಿ, ಯಾವಾಗಲೂ 100 ರೂಪಾಯಿ ಇರಂಗಿಲ್ರಿ, ಒಟ್ಟ ಪ್ರತಿ ವರ್ಷ ಒಂದ್ ಸ್ವಲ್ಪ ಇರಬೇಕು. ಈ ಪ್ರಕಾರ ನಾವು ಎಲ್ಲಾ ರೀತಿನೂ ಈಗೇನು ನಮ್ಗೆ ಹೈನುಗಾರಿಕೆ ನಮ್ಗೇನು ಸೈಡ್ ಇದ್ರೊಳಗೆ ನಡೀತಾವ್ರಿ, ನಮ್ಮ ಹೊಲದಾಗ ಮೇವು ಇರ್ತತಿ, ಎದು ಇರ್ತತಿ, ಅದರಿಂದ ನಮ್ಗೆ ಶಗಣಿ ಸಿಗ್ತದ, ಆಕಳ ಉಚ್ಚಿ ಸಿಗ್ತಂದ್ರೆ ನಾವು ಅದನ್ನು ಜೀವಾಮೃತ ಮಾಡ್ಕೋಬಹುದು. ಒಂದರಿಂದ ಒಂದು ಸೈಡ್ ನಮ್ಗೆ ಲಾಭ ಇದ್ದೇ ಇರ್ತಾವ್ರಿ. ಆದ್ರೆ ನಾವು ಪರಿಶ್ರಮ ವಹಿಸಬೇಕು, ಇಷ್ಟು ಮಾತ್ರ ಕರೀರಿ. ಬರೀ ಹಂಗ ನಮ್ಗೆ ಎಲ್ಲ ಇರಲಿ, ನಾವು ಹಂಗ ಊರಾಗ ಅಡ್ಡಾಡ್ತೀವಿ ಕಟ್ಟೆ ಕುಂದಿರ್ತೀವಿ ಅಂದ್ರೆ ಏನು ಕೆಲಸ ಆಗಂಗಿಲ್ರಿ. ನಾವು ಶ್ರಮ ವಹಿಸಿ ದುಡ್ದ ಅಡ್ಡಾಡ್ರಿ, ಬೇಡ ಅನ್ನಂಗಿಲ್ಲ, ನೀವು ಚೈನಿ ಮಾಡ್ರಿ, ಬೇಕಾದ ಮಾಡ್ರಿ. ನನಗೊಬ್ಬ ರಾಮನಗರದ ಒಬ್ಬ ರೇಷ್ಮೆ ಬೆಳೆಯುವ ರೈತ ಸಿಕ್ಕಿದ್ರಿ, ಅವ ಇಲ್ಲಿ ನಮ್ಮಲ್ಲಿ ಕರೆಸಿದ್ದೀವ್ರಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ. ಅವನು ನಮ್ಮಲ್ಲಿ ಅಲ್ಲಿ 3 ಎಕರೆ ಇರುದು, ನಮ್ಮಲ್ಲಿ 100 ಎಕರೆ ಇರುದು ಈಕ್ವಲ್ ಅಂತ ಹೇಳಿದ್ರೆ ಅವನು ಆ ಮಾತು ನಮಗ್ ಬಹಳ ನೋವು ಉಂಟು ಮಾಡ್ತೀರಿ. ನಾವು 100 ಎಕರೆ ಇದ್ದು 3 ಎಕರೆ ಇದ್ದವ್ರಕ್ಕಿಂತ ಕನಿಷ್ಠ ಆದಿವಲ್ಲ ಅಂತಾರ್ರಿ ಅವ್ರು. ಅವ್ರ ಮಕ್ಕಳು ನಮ್ಮ ISS ನಾವು ಫಾರಿನ್ದಾಗ ನಮ್ಮ ಮಕ್ಕಳನ್ನ ಓದಿಸ್ತೀವಿ, ನಮ್ಮ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಆಭರಣ ಕೊಡ್ತೀವಿ ಲಗ್ನದಾಗ ಮುಂಜಾಗ ನಿಮ್ಕಿತ ನಾವು ಒಂದು ಹೆಜ್ಜೆ ಮುಂದಂತ ಹೇಳಿದ್ರು ಅವ್ರು. ಅದಕ್ಕೆ ಅವ್ರು ಹೇಳಿದ ಮಾತು ನಿಮ್ ಮಾತು ತಕೋರಿ ಅನ್ನೋ ಮಟ್ಟಕ್ಕೆ ನಾವು ನಮ್ಮ ಜಿಲ್ಲಾದನ್ನ ಬರಬೇಕು ಅಂತ ಹೇಳಿ ನಾ ಎಲ್ಲಾ ರೈತರು ಎಲ್ಲಾ ಪೀಕ್ ಸರಿಯಾಗಿ ಮಾಡಿ ಉತ್ಪನ್ನ ಚಲೋ ತಕೋರಿ ಅಂತ ಹೇಳಿ ಸಂದೇಶ ಕೊಡ್ತೇನೆ. ನೀವು ಹಸು ಸಾಕಣೆ ಕೂಡ ಮಾಡ್ತೀರಿ, ಹಸುವಿನ ಸಾಕಣೆ ಕೂಡ ಇದೆ, ಆಮೇಲೆ ಸೆಗಣಿ ಸಿಗ್ತದೆ, ಗೊಬ್ಬರ ಸಿಗ್ತದೆ, ಇಂಥದೆಲ್ಲ ಹೇಳಿದ್ರೆ ನೀವು ಸಾವಯವ ಕೃಷಿಗೆ ನಿಮ್ಮ ಕಾಣಿಕೆ ಏನು? ನೀವು ಸಾವಯವ ಕೃಷಿ ಕೂಡ ಮಾಡ್ತಾ ಇದ್ರ, ಅದ್ರ ಬಗ್ಗೆ ಹೇಳಿ. ಸಾವಯವ ಕೃಷಿ ಅಂದ್ರೆ ಈಗ ನಾವು ಸುಮಾರು ಒಂದು 15 ವರ್ಷದಿಂದ ಎರೆಹುಳದ ಗೊಬ್ಬರದ ತೊಟ್ಟಿಗಳನ್ನು ಕಟ್ಟಿ ಅದರಿಂದ ಒಳ್ಳೆ ಉತ್ಪನ್ನ ತಕ್ಕೊಂಡು ನಾ ಯಾರಿಗೆ ಒಂದು ಭಕ್ಷಿನೂ ಎರೆಹುಳ ಮಾರಾಟ ಮಾಡಿಲ್ಲ, ಬಂದದ್ದೆಲ್ಲ ನಮ್ಮ ಹೊಲಗಳಿಗೆ ಉಪಯೋಗ ಮಾಡ್ಕೊಂತ ಉಪಯೋಗ ಮಾಡ್ತೀವ್ರಿ. ಮತ್ತು ಈಗ ಮೊದಲಿಗಿನ ಒಂದು 20 ಈ ವರ್ಷ ಮತ್ತೊಂದು 10 ಕಟ್ಟಿನಿ. ಅವೆಲ್ಲ ಎರೆಹುಳದ ಗೊಬ್ಬರ ಸಾಕಷ್ಟು ಬರ್ತದ. ಮತ್ತೆ ಇದು ಆಕಳ ಸೆಗಣಿ ಮತ್ತು ಗಂಜಲದಿಂದ ಜೀವಾಮೃತ ತಯಾರು ಮಾಡಕ್ ಹತ್ತೀವ್ರಿ. ಅದಕ್ಕೆ ಈಗ ಎಲ್ಲರೂ ಈ ಸರ್ಕಾರಿ ಗೊಬ್ಬರ ಬಿಟ್ಟು ಸ್ವಲ್ಪ ಇದು ಸಾವಯವದ ಕಡೆ ಎಲ್ಲರದು ಒಲವು ಐತಿ. ಅದಕ್ಕೆ ತಾವು ಖರ್ಚು ಕಡಿಮೆ ಮಾಡ್ಕೋಬೇಕಾದ್ರೆ ಒಮ್ಮೆ ನೀವು ಸರ್ಕಾರಿ ಗೊಬ್ಬರ ಹಾಕಿ ಬಿಡಂತ ನಾ ಹೇಳುದಿಲ್ರಿ, ಒಮ್ಮೆ ಬಿಟ್ಟರೆ ಫೇಲ್ ಆಗ್ತದ್ರೆ ಸ್ವಲ್ಪ ಪ್ರಮಾಣ ಮೊದ್ಲಕ್ಕೆ 10% ಸಾವಯವ ಹೋಗುದು, ಆಮೇಲೆ 20% 30% ಹಿಂಗ್ ಬಂದ್ ಇಕ್ಕಟ್ಟ ಒಂದ್ 4-5 ವರ್ಷ ನಂತರ ನೀವು ಜೀರೋ ಮಾಡ್ಕೋಬಹುದ್ರಿ ಸರ್ಕಾರಿ ಗೊಬ್ಬರ. ಅದಕ್ಕೆ ನಮ್ ಖರ್ಚುನೂ ಉಳಿತಾಯ ರೀ, ಉತ್ಪನ್ನ ಹೆಚ್ಚು ಬರ್ತದ. ಈ ಸಾವಯವ ಕೃಷಿ ಮಾಡೋದ್ರಿಂದ ಅದಕ್ಕೆ ಒಳ್ಳೆ ಮಾರ್ಕೆಟೂ ಇದೆ, ಮತ್ತೆ ಮನುಷ್ಯರಿಗೆ ಒಳ್ಳೇದದು. ಕ್ಯಾನ್ಸರ್ ಗಿನ್ಸರ್ ಎಲ್ಲ ಬರಲ್ಲ. ಈ ಫರ್ಟಿಲೈಸರ್, ಈ ಕೆಮಿಕಲ್ ರಾಸಾಯನಿಕ ಫರ್ಟಿಲೈಸರ್ ಗೊಬ್ಬರ ಏನು ಉಪಯೋಗ ಮಾಡಿದ್ರೆ ಅದರಿಂದ ಜೀವಕ್ಕೆ ಒಳ್ಳೇದಲ್ಲ, ಕ್ಯಾನ್ಸರ್ ಬರುತ್ತೆ, ಬೇರೆ ರೋಗ ಬರುತ್ತೆ ಅಂತ ಕೂಡ ನಾವು ಕೇಳ್ತೇವೆ. ಹಾಗೆ ಈ ಮಣ್ಣಿನ ಫಲವತ್ತತೆ ಕೂಡ ಅದು ಕೂಡ ಹೆಚ್ಚಿಗೆ ಆಗ್ತದೆ ಸಾವಯವ ಕೃಷಿಯಿಂದ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಹೇಳಿ. ನಾವು ಸರ್ಕಾರಿ ಗೊಬ್ಬರ ಉಪಯೋಗ ಮಾಡುವುದರಿಂದ ನಮ್ಮ ಭೂಮಿ ಸತ್ವ ಕಳ್ಕೊಂಡು ಅದು ಸೌಳು ಜವಳು ಇಂಥವೆಲ್ಲ ಆಗ್ತಾವ್ರಿ. ಮುಂದಿನ ನಮ್ಮ ಪೀಳಿಗೆಗೆ ಭೂಮಿ ಹಾಳು ಮಾಡಬಾರದು. ನಾವು ನಮಗ್ ಹೆಂಗ್ ನಮ್ಮ ತಂದೆ ತಾಯಿ ನಮಗ್ ಭೂಮಿ ಹಿಂದಿನ ಹಿರಿಯರು ನಮಗ್ ಹೆಂಗ್ ಭೂಮಿ ಒಳ್ಳೆ ಮಟ್ಟದ ಕೊಟ್ಟರೆ, ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಮಟ್ಟದ ಭೂಮಿ ಕೊಡಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಸಾವಯವದ ಕಡೆ ಹೆಚ್ಚಿನ ಒಲವು ತೋರಿಸಬೇಕು. ಇಲ್ಲಿ ಭೂಮಿ ಹಾಳು ಮಾಡಿ ಅವ್ರಿಗೆ ಕೊಟ್ರೆ ಈಗ ಮೊದಲ ಅವ್ರು ದುಡಿಯಾಗ್ತಾ ಇರಲಿಲ್ಲ, ತೀರಾ ಹಾಳಾಗಿ ಹೋಗ್ತಾರ್ರಿ. ಅದಕ್ಕೆ ನಾವು ಮುಂದಿನ ಪೀಳಿಗೆ ಉಳಿಸಬೇಕಾದ್ರೆ ಸ್ವಲ್ಪ ದಯಮಾಡಿ ಎಲ್ಲರೂ ಸಾವಯವದ ಕಡೆ ಒಲವು ತೋರಿಸ್ರಿ. ಈಗ ಸಾವಯವದ ಉತ್ಪನ್ನಗಳು ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟ ಈಗ ಹೊರಗೆ 20 ರೂಪಾಯಿ ಕಿಲೋ ಬೆಲೆ ಇದ್ರೆ ಸಾವಯವದ 40 ರೂಪಾಯಿ ಕಿಲೋ ಮಾಡ್ತದೆ, ಡಬಲ್ ರೇಟ್ ಸಾವಯವ ಮಾಡ್ತದ್ರಿ. ಆದ್ರೆ ಆ ಫೆಸಿಲಿಟಿ ಒಟ್ಟರಿಗೆ ಸಿಗಂಗಿಲ್ರಿ. ಅದು ಅವ್ರು ಸರ್ಟಿಫಿಕೇಟ್ ತಗೋಬೇಕು. ಅದು ಇದು ಆ ಹಣಗಳನ್ನ ನಮ್ಮನ್ನು ಎಲ್ಲ ಲಿಂಬಿ ಎಲ್ಲ ಸಾವಯವ ಅದಾವ್ರಿ. ನಾ ಸರ್ಟಿಫಿಕೇಟ್ ತಗೊಳಕ್ ಹೋಗಿಲ್ಲ, ಏನು ಇಲ್ರಿ, ಇದ್ದದ್ ಮಾರ್ಕೆಟ್ನಾಗ ಕಳಿಸ್ತೀವಿ. ಅದಕ್ಕೆ ಎಲ್ಲರೂ ಅದ ಪ್ರಕಾರ ಸಾವಯವದಾಗ ಮಾಡ್ರಿ. ಅಂದ್ರೆ ಸಾವಯವ ಕೃಷಿ ಮಾಡಿದ್ರೆ ಮೊದಲಿನ 1-2 ವರ್ಷ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಒಂದು ಬೆಲೆ ಸಿಗಲ್ಲ, ಆಮೇಲೆ ಅದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ, ಬೆಳೆ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಅಲ್ವಾ? ಇದು ನೋಡ್ಕೊಂಡು ನೀವು ಹೇಳಿದ ಕರೆಕ್ಟ್ ಅದರ. ಇದು ಅದ ಪ್ರಕಾರ ಎಲ್ಲರೂ ಮಾಡಿ ನೋಡಿದ್ರೆ ಭೂಮಿ ಕೆಡಂಗಿಲ್ಲ. ಮತ್ತು ಈಗ ಭೂಮಿಯೊಳಗ ಎಲ್ಲಾ ಬೋರ್ಗಳ್ರಿ ನಮ್ಮಲ್ಲಿ ಅಂಕಾರ ಇದು ಆದ್ಮ್ಯಾಗ ಅಷ್ಟು ಭೂಮಿಯ ನೀರು ಎಲ್ಲ ಸೌಳಾಗಿ ಹೋಗ್ಯಾವ್ರಿ. ಹಿಂಗಾಗಿ ಭೂಮಿನೇ ಕೆಟ್ಟ ಹೋಗಿದ್ರಿ. ಅದಕ್ಕೆ ನೀರಾವರಿನ ಬ್ಯಾಡ ಅನ್ನೋ ಮಟ್ಟಕ್ಕೆ ನಮ್ಮಲ್ಲಿ ರೈತರು ಬಂದಾರ. ಅದಕ್ಕೆ ಹಿನ್ನೀರಿಂದ ಹೆಚ್ಚಾಗಿ ಎಲ್ಲರೂ ಹೆಚ್ಚಿನ ಪ್ರಮಾಣ ಹಿನ್ನೀರಿಂದ ನೀರಾವರಿ ಮಾಡ್ಕೊಂಡಿವ್ರಿ. ಕೂಲಿಯವರು ಕೆಲಸದ ಆಳುಗಳದ್ದು ಕಷ್ಟ ಇದೆ ಅಂತ ಹೇಳ್ತಾರೆ ರೈತರು, ಸಿಗಲ್ಲ, ಅವ್ರು ಹೆಚ್ಚಿಗೆ ಕೂಲಿ ಕೇಳ್ತಾರೆ, ಸಂಬಳ ಕೇಳ್ತಾರೆ ಅಂತ. ಇದನ್ನು ನೀವು ಹೇಗೆ ಯಾವ ರೀತಿ ನೀವು ಇದನ್ನು ಎದುರಿಸಿಕೊಂಡಿದ್ರಿ ಹೇಳಿ? ಈಗ ಕೂಲಿ ಅವರು ನಾವಾ ಅವ್ರ ಕೈನಾಳ ಅವರ ಮಾಲಕ ಆದ ಟೈಪ್ ಅವರು ವರ್ತನೆ ಐತ್ರಿ. ಏನ್ ದುಡಿದ್ರು ಬಂತು ದುಡಿಲಿಕ್ಕೂ ಬಂತು ಅಂತ ಹೇಳಿ ಅವ್ರು ನಡೆಸ್ಯಾರ್ರಿ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಈಗ ಕಸ ತೆಗಿಬೇಕಾದ್ರೆ ಇವು ಸೈಕಲ್ದು ಇದು ಬಂದವ್ರಿ. ಆಧುನಿಕ ತಂತ್ರಜ್ಞಾನ ಉಪಯೋಗ ಮಾಡಿ ಮತ್ತೆ ಅನಿವಾರ್ಯದೊಳಗ ಆಧುನಿಕ ತಂತ್ರಜ್ಞಾನದಿಂದ ನಾವು ನಮ್ಮ ಹೊಲಗಳನ್ನ ಕಂಟ್ರೋಲ್ ಮಾಡ್ಬೇಕು ಚಲೋ ರೀ. ಅಂದ್ರೆ ಟ್ರ್ಯಾಕ್ಟರು ಮತ್ತೆ ಕಟಾವ್ ಮಿಷಿನ್ ಇದೆಲ್ಲ ಉಪಯೋಗ ಮಾಡಿದ್ರೆ ಕೂಲಿ ಅವರ ಮೇಲೆ ಅವಲಂಬಿಸೋದು ತಪ್ಪುತ್ತೆ, ಕಡಿಮೆ ಆಗುತ್ತೆ ಅಂತ ನೀವು ಹೇಳ್ತೀರಿ. ಈಗ ಕೂಲಿ ಅವ್ರ ಮ್ಯಾಗ ಅವಲಂಬನೆ ಅಂದ್ರೆ ನೋಡ್ರಿ, ಈ ವರ್ಷ ಶುಗರ್ ಫ್ಯಾಕ್ಟರಿ ಅವರು ಫ್ಯಾಕ್ಟರಿ ಚಾಲೂ ಮಾಡೋದು ಬಹಳ ಲೇಟ್ ಮಾಡಿದ್ರಿ. ಲೇಟ್ ಮಾಡೋಣ ಬಂದ್ ಗ್ಯಾಂಗ್ ಎಲ್ಲ ಹೊಳ್ಳಿ ಹೋದವ್ರಿ. ಈಗ ಯಾವ ಫ್ಯಾಕ್ಟರಿ ಒಳಗೂ ಗ್ಯಾಂಗ್ ಇಲ್ಲ ಏನಿಲ್ಲ, ಕಬ್ಬು ಒಟ್ಟು ಹೋಗಲ್ಲ ನೋಡ್ರಿ. ಅದಕ್ಕೆ ಅವರು ಮಿಷನ್ ಅದು ತಂದ್ರೆ ಕೂಲಿ ಸಮಸ್ಯೆ ಬರಂಗಿಲ್ರಿ. ಅಲ್ಲ, ಅದಕ್ಕೆ ಕೂಲಿ ಅವ್ರ ಬಗ್ಗೆ ನಾವು ಅಲ್ಟರ್ನೇಟಿವ್ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕ್ರಿ. ಈಗ ಕೃಷಿ ವಿಜ್ಞಾನ ಕೇಂದ್ರ ಇದೆ ಇಲ್ಲಿ ಬಾಗಲಕೋಟೆಯಲ್ಲಿ, ನೀವಿಗೆ ಇಲ್ಲಿ ಬಂದಿದ್ರಿ, ಹೀಗೆ ಇಲ್ಲಿ ಬರ್ತಾ ಇರ್ತೀರಾ, ಇಲ್ಲಿಯ ಒಂದು ವ್ಯವಸ್ಥೆ ಬಗ್ಗೆ, ಇಲ್ಲಿ ನಿಮಗೆ ಸಿಗಿದಂತ ಮಾಹಿತಿ ಬಗ್ಗೆ, ಸಹಕಾರ ಬಗ್ಗೆ ಸ್ವಲ್ಪ ತಿಳಿಸ್ರಿ. ಇಲ್ಲಿ ತೋಟಗಾರಿಕೆ ಯೂನಿವರ್ಸಿಟಿ ಅವರಾಗ್ಲಿ, ಕೃಷಿ ವಿಜ್ಞಾನ ಕೇಂದ್ರದವರಾಗ್ಲಿ, ಇವ್ರ ಕೂಡ ನಾವು ಯಾವಾಗಲೂ ಸಂಪರ್ಕದಾಗ ಇರ್ತೀವ್ರಿ. ಅವರು ನಮ್ಮ ತೋಟಕ್ಕೆ ಬರ್ತಾರೆ ಹೋಗ್ತಾರೆ. ನಮಗೂ ಏನಾದ್ರು ಸಮಸ್ಯೆ ಆದ್ರೆ ನಾವು ಅವ್ರ ಫೋನ್ ಮುಖಾಂತರ ಅವ್ರಿಗೆಲ್ಲ ಮಾಹಿತಿ ತಗೊಂತೀವಿ. ಹಂಗೆ ಏನಾರು ಇದ್ರೆ ನಮ್ಮ ರೋಗ ರುಜಿನ ಇದ್ರೆ ನಾವು ತಂದು ತೋರಿಸಿ ಔಷಧ ಸಿಂಪರಣೆ ಮಾಡ್ತೀವ್ರಿ. ಔಷಧ ಸಿಂಪರಣೆ ಯಾವ ಟೈಪ್ ಮಾಡ್ತೀವಿ ಅಂದ್ರೆ ಅದು ಸಾವಯವದೊಳಗ ಹೋಗ್ತೀವ್ರಿ. ನಾವು ಬಹಳ ಕೀಟನಾಶಕ ಬಹಳ ಉಪಯೋಗ ಮಾಡೋದಿಲ್ರಿ. ಸಾವಯವದೊಳಗ ಬೇವಿನ ಎಣ್ಣೆ, ಇವು ಆಕಳ ಮಜ್ಜಿಗೆ, ಮತ್ತಿದು ಜೀವಾಮೃತದೊಳಗ ಸೋಸಿ ತಕ್ಕೊಂಡು ಇಂಥ ಬೀಜೋಪ ಇಂಥವೆಲ್ಲ ಉಪಯೋಗ ಮಾಡ್ಕೊಂತೀವ್ರಿ. ಅದಕ್ಕೆ ಇವರು ಸಂಪರ್ಕದಾಗ ಅದೀವ್ರಿ ನಾವು, ಕೃಷಿ ವಿಜ್ಞಾನ ಕೇಂದ್ರ ಮತ್ತು ರೈತ ಸಂಪರ್ಕ ಕೇಂದ್ರ. ಈಗ ಕೃಷಿ ವಿಜ್ಞಾನ ಕೇಂದ್ರದವರು ನಿಮ್ಗೆ ಜೇನು ಕೃಷಿ ಬಗ್ಗೆ ಏನಾದರೂ ಮಾಡ್ಲಿಕ್ಕೆ ನಿಮ್ಗೆ ಸಲಹೆ ಕೊಡ್ತೀರ? ಈಗ ಸ್ಟಾರ್ಟ್ ಮಾಡಿದ್ರಿ. ನೀವು ಬೇರೆ ಏನಾದ್ರು ಕೃಷಿ ಮಾಡ್ಲಿಕ್ಕೆ ಹೊಲವು ತೋರಿಸ್ತಾ ಇದ್ದೀರಾ? ಬೇರೆ ಏನಾದ್ರು ಮಾಡಕ್ ನೀವು ಯೋಚನೆ ಮಾಡಿದಿರಾ? ಏ ಇದ ನಮಗ ಹೆವಿ ಆಗೈತ್ರಿ. ನಾ ಇದ್ರೊಳಗ ಮತ್ತೆ ಬೇರೆ ಇಂಡಸ್ಟ್ರಿ ಇದು ಅದು ಇದು ನಮ್ಗೇನು ಜಂಜಾಟ ಬಂದ ನಾವು ಒಕ್ಕಲ್ತಂದೊಳಗ ನಮ್ಮ ಕುಟುಂಬದವರು ಎಲ್ಲರೂ ಕೂಡ ಇದನ್ನ ನಾವು ಸುಧಾರಣೆ ಮಾಡ್ಕೊಂತ ಹೊಂಟಿವ್ರಿ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? 55 ಜನ ಇದೀವ್ರಿ. ಕೂಡು ಕುಟುಂಬ ಇದು ದೊಡ್ಡದು, ದೊಡ್ಡ ಕೂಟು ಕುಟುಂಬ ಇದು. ನಮ್ದು ಅವಿಭಾಜ್ಯ ಕುಟುಂಬ ರೀ. ಸರ್ವಸಾಧಾರಣ ನಮ್ಮ ತಾಲೂಕಿನೊಳಗ ಮತ್ ಯಾರು ಇಲ್ಲ ಅಂತ ಹೇಳಕ್ ನನಗೆ ಹೆಮ್ಮೆ ಅನಿಸ್ತದ್ರಿ. ನಾವೆಲ್ಲರೂ ಕೂಡ ಒಟ್ಟಿಗೆ ಇದೀವಿ. ನಿಮ್ಮ ಮಕ್ಕಳು ಮಕ್ಕಳ ಬಗ್ಗೆ, ನಿಮ್ಮ ಹೆಂಡರು ಮಕ್ಕಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ. ನಮ್ಮ ಮಕ್ಕಳು ಅಂದ್ರೆ ನಮ್ಮ ಮಕ್ಕಳು ಅಂದ್ರೆ ನಮ್ಮ ತಮ್ಮನ, ನಾನೇ ದೊಡ್ಡವ, ನಮ್ಮ ಮಕ್ಕಳು ನಮ್ಮ ತಮ್ಮನ ಮಕ್ಕಳು ಎಲ್ಲರಿಗೂ ಈಗ 5 ಜನ ಬೆಂಗಳೂರಲ್ಲಿ ನೌಕರಿ ಮಾಡ್ತಾರ್ರಿ. ಅಲ್ಲೇ ಸ್ವಂತ ಮನೆ ಹಿಡಿದು ಅಲ್ಲೇ ಮೆಟ್ ಆಗ್ಯಾರ್ರಿ. ಅಲ್ಲೇ ಅವರು 2 ಕಡೆ ಇರ್ತಾರ್ರಿ. ನಮ್ಮಲ್ಲಿ ಬಿ ಇ ಮುಗಿಸ್ಯಾರ, MCA, MBA, ಮತ್ತು ಒಬ್ರು ಇಲ್ಲೇ ಕನ್ನಡ ಶಾಲೆ ಮಾಸ್ತರ್ ಅದಾರ್ರಿ, ಒಬ್ಬರು ಬಾಗಲಕೋಟೆ ಅಗ್ನಿಶಾಮಕದೊಳಗೆ ಡ್ರೈವರ್ ಅದಾರ್ರಿ. ಹಿಂಗಾಗಿ ಈಗ ನಮ್ದು ಒಕ್ಕಲ್ತಂದ ಕುಟುಂಬ ಹೋಗಿ ಸುಶಿಕ್ಷಿತ ವಿದ್ಯಾವಂತರ ಕುಟುಂಬನೇ ಆಗ್ಯದಂತ ಆಗೈತ್ರಿ. ಅದ ಮುಂದಿನ ನಮ್ಮ ತರವಾಗಿ ದುಡಿಯೋರು ಯಾರು ಇಲ್ರಿ ನಮ್ಮ ಮನೆಯಾಗ. ನಿಮ್ಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರ ಕೂಡ ಬಂದಿದೆ ಅಂತ ಆಗ ಮಾತಾಡೋದನ್ನು ಹೇಳಿದ್ರಿ, ಇದರ ಒಂದು ಸ್ವಲ್ಪ ವಿವರ ಇನ್ನೊಮ್ಮೆ ಹೇಳಿ. ನನಗೆ 2017 ಜನವರಿ 26 ನಮ್ಮ ತಾಲೂಕಾ ಮಟ್ಟದಲ್ಲಿ ಬೀಳಿಗೆಯಿಂದ ಪ್ರಶಸ್ತಿ ಕೊಟ್ಟರು, ಮತ್ತು ಬೀಳಿಗೆ ತಾಲೂಕಾ ಪತ್ರಕರ್ತರ ಸಂಘದವರು ಅವರು ಒಂದು ಪ್ರಶಸ್ತಿ ಕೊಟ್ಟರಿ, ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ಬೆಂಗಳೂರವರು ಅಲ್ಲಿ ಕರೆಸಿ ನನಗೆ ಅಲ್ಲಿ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟು ಕಳಿಸಿದ್ರಿ. ಇದೇ ಡಿಸೆಂಬರ್ ತಿಂಗಳಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೃಷಿ ಮೇಳದಲ್ಲಿ ನಮ್ಮನ್ನ ಜಿಲ್ಲಾ ಮಟ್ಟಕ್ಕೆ ನಾನೊಬ್ಬನ ಗುರುತಿಸಿ 23 ಜನರ ಸಮೇತ ನನಗೂ ಒಂದು ಪ್ರಶಸ್ತಿ ಕೊಟ್ಟರು. ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ನನಗೆ ಪ್ರಶಸ್ತಿ ಕೊಟ್ಟು ಕಳಿಸ್ಯಾರ. ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರ ನಿಮಗೆ ಸಿಕ್ಕಿದೆ, ಸಿಕ್ಕಿದ ಮೇಲೆ ಅಂದ್ರೆ ನಿಮ್ಮ ಕೆಲಸ ನೋಡಿ, ನೀವು ಪ್ರಗತಿಪರ ರೈತರು, ನಿಮ್ಮ ಒಂದು ಕೆಲಸ ಚಟುವಟಿಕೆ ನೋಡಿಕೊಂಡು ಇದನ್ನು ಕೊಟ್ಟಿದ್ದಾರೆ, ಇಷ್ಟೇ ಸಾಕನ್ಸದ? ಪ್ರಶಸ್ತಿ ಅಂದ್ರೆ ಇನ್ನಷ್ಟು ಕೆಲಸ ಮಾಡುವಂತ ಸಂದೇಶ ಅಲ್ವಾ ಹಳ್ಳಿಯವರೇ? ಅವ್ರು ಪ್ರಶಸ್ತಿ ಕೊಟ್ಟಾರ್ರಿ, ನಮಗ ಮುಂದ ಹೋಗಾಕ ಪ್ರೋತ್ಸಾಹ ಕೊಟ್ಟರೆ ಕರೀರಿ. ನಮಗ ದುಡಿಯುದು ಹುಮ್ಮಸ್ ಇಲ್ರಿ. ಸುಮ್ಮ ನಮ್ಮ ಮಗ ಎಲ್ಲ ತನ್ನ ಸಾಲಿಯೇ ಉಳಿದ ಟೈಮ್ನೊಳಗ ನಮಗೂ ಪ್ರೋತ್ಸಾಹ ಕೊಟ್ಟ ಒಟ್ ನಮ್ಮ ಮಣಿತನ ಇದು ಕುಟುಂಬದೊಳಗ ಒಕ್ಕಲ್ತನದೊಳಗೆ ಮುಂದೆ ಹೋಗಲಿ ಅಂತ ಹೇಳಿ ಅವ್ರ ಪ್ರೋತ್ಸಾಹ ಇದ್ರಾಗ ಹೆಚ್ಚಾಯ್ತು. ದುಂಡಪ್ಪ ಎಂಕಪ್ಪ ಹಳ್ಳಿಯವರೇ, ಎಷ್ಟು ವರ್ಷ ವಯಸ್ಸು ನಿಮ್ದು? ನಮ್ಮದು 1961 ನನ್ನ ಜನ್ಮದಿನಾಂಕ ರೀ. ಈಗ 67 ರೀ ನನಗ. ಈ 67 ಅಂದ್ರೆ ಸುಮಾರು ಒಂದು 57 ಅಷ್ಟು ನಿಮ್ದು ಕೃಷಿ ಅನುಭವನೇ ಇರಬೇಕು, ಕೃಷಿಯಲ್ಲಿ ದುಡಿತದ ಅನುಭವವನ್ನು ಅದನ್ನು ಇಟ್ಕೊಂಡು ನೀವು ಅದ್ರ ಬಗ್ಗೆ ನೀವು ಸಾಕಷ್ಟು ಮಾತನಾಡಿದ್ರಿ. ರೈತರಿಗೆ ನಿಮ್ಮ ಅನುಭವವನ್ನು ಹೆಂಗೆ ಹಂಚಿಕೊಳ್ತೀರಿ, ಏನು ಹೇಳ್ತೀರಿ ಅವರಿಗೆ, ಏನು ಸಲಹೆ ಸೂಚನೆ ಕೊಡ್ತೀರಿ? ನಿಮ್ಮಷ್ಟು ಮಟ್ಟಿಗೆ ಬರಕ್ಕೆ ರೈತರಿಗೆ ಸಲಹೆ ಸೂಚನೆ ಕೊಡಿ. ನಾನು ಎಲ್ಲ ರೈತರಿಗೆ ಏನು ಹೆಚ್ಚಿಸುವುದಂದ್ರೆ ಒಕ್ಕಲತನದೊಳಗಳ ಭಕ್ತಿ ಇಟ್ಟು ದುಡಿರಿ, ಇನ್ನು ನಮ್ಗತೆ ನೀವು ಮುಂದೆ ಬರ್ತೀರಿ, ನೀವು ನಮ್ಗತೆ ಪ್ರಶಸ್ತಿ ತಗೊಳ್ರಿ ಅಂಥೇಳಿ ನಾ ಜನರಿಗೆ ಹೇಳಕ್ ಇಷ್ಟಪಡ್ತೀನಿ. ಸರಿ ದುಂಡಪ್ಪ ಎಂಕಪ್ಪ ಹಳ್ಳಿಯವರೇ, ನಿಮ್ಮ ಕೃಷಿ ಬದುಕು, ಕೃಷಿ ಜೀವನದ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ತಮಗೆಲ್ಲರಿಗೂ, ನಮಸ್ಕಾರ ರೈತ ಬಾಂಧವರಿಗೂ ನಮಸ್ಕಾರ. ನೀವು ಮುಂದೆ ಬರ್ರಿ, ಯಾರು ದಯಮಾಡಿ ಆತ್ಮಹತ್ಯೆ ಅಂತ ಕೆಲಸಕ್ಕೆ ಯಾರು ಹೋಗಬೇಡ್ರಿ. ನೀವು ಅವ್ರ ತಲೆಯನ್ನು ಇದನ್ನ ಭ್ರಾಂತಿ ಬಿಡಿಸಿ ಒಳ್ಳೆ ಮಾರ್ಗಕ್ಕೆ ಹಚ್ಚರಿ ಅಂತ ತಾನು ಎಲ್ಲ ರೈತ ಬಾಂಧವರಲ್ಲಿ ನಾ ಬೇಡ್ಕೊತೀನಿ. ನಿಮ್ಮ ಸಾಧನೆ ನೋಡಕ್ಕೆ ಯಾರಾದರೂ ರೈತರು ಬಯಸಿದ್ರೆ, ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಕೇಳಿ, ನಿಮ್ ಜೊತೆಯಲ್ಲಿ ನಡೆಸಿದಂತಹ ಸಂದರ್ಶನವನ್ನು ಕೇಳಿ, ಯಾರಾದರೂ ರೈತರು ನಿಮ್ಮ ತೋಟ, ನಿಮ್ಮ ಬೇಸಾಯ ಭೂಮಿಯನ್ನು ನೋಡಕ್ಕೆ ಇಷ್ಟಪಟ್ರೆ, ನಿಮ್ಮ ಹತ್ರ ಮಾತಾಡಕ್ ಇಷ್ಟಪಟ್ರೆ, ಅವರಿಗೆ ನಿಮ್ಮ ಫೋನ್ ನಂಬರ್ ಅಂದ್ರೆ ಮೊಬೈಲ್ ನಂಬರ್ ಕೊಡಬಹುದಾ? ನನ್ನ ಮೊಬೈಲ್ ನಂಬರು ದುಂಡಪ್ಪ ಎಂಕಪ್ಪ ಹಳ್ಳಿ ಸಾಕಿನ ಕುಂದರಗಿ 9900120. ಈ ನಂಬರ್ಗೆ ನೀವು ಯಾವಾಗ ಬೇಕಾದಾಗ ಫೋನ್ ಮಾಡಿದ್ರೆ ನಾನು ತಮ್ಮ ಕರೆಯನ್ನು ಸ್ವೀಕಾರ ಮಾಡ್ತೀನಿ. ತಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ನನಗೆ ತಿಳಿದಷ್ಟು ಹೇಳ್ತೀನಿ. ಯಾರು ಈ ಸಾಕಷ್ಟು ಜನ ಈಗ ನಮ್ಮ ತೋಟಕ್ಕೆ ಬರ್ತಾರೆ ಹೊಕ್ಕಾರ, ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಬಳ್ಳಾರಿ, ಬೀದರ ಇವರೆಲ್ಲ ಬಂದು ಬಂದು ಹೋಗ್ಯಾರ. ಅದಕ್ಕೆ ತಾವು ಏನಾರು ನಮಗೆ ಸಮಸ್ಯೆ ಕೇಳಬಹುದು, ನಾವು ತಿಳಿದಷ್ಟು ಹೇಳ್ತೀವ್ರಿ ಇಷ್ಟೇ. ರೈತರೇ, ದುಂಡಪ್ಪ ಎಂಕಪ್ಪ ಹಳ್ಳಿಯವರ ಮೊಬೈಲ್ ನಂಬರ್ 9900120960. ಅವರನ್ನು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಕಾಂಟ್ಯಾಕ್ಟಿಗೆ ಸಿಗ್ತಾರೆ, ನಿಮಗೆ ಮಾತಾಡಕ್ಕೆ ಸಿಗ್ತಾರೆ. ಹಾಗೆ ನಿಮ್ಮ ಅಡ್ರೆಸ್ಸು ಪತ್ತೆ ಅವರಿಗೆ ಕೊಡಿ, ನಿಮ್ಮ ಅಡ್ರೆಸ್ಸು ಅವರಿಗೆ ಕೊಡಿ, ಅವರು ಅವರ ಅಡ್ರೆಸ್ಸನ್ನು ನಿಮಗೆ ಕೊಡ್ತಾರೆ, ನೀವು ಅವರ ತೋಟ ನೋಡಿಕೊಂಡು ಬರಬಹುದು. ಧನ್ಯವಾದ. ಧನ್ಯವಾದಗಳು. ಸುಸ್ಥಿರ ಕೃಷಿಗಾಗಿ ಸಮಗ್ರ ಸಾವಯವ ಕೃಷಿ ಕುರಿತು ಬಾಗಲಕೋಟೆ ಜಿಲ್ಲೆಯ ಬೀಳಿಗೆ ತಾಲೂಕಿನ ಕುಂದರ್ಗಿ ಗ್ರಾಮದ ಕೃಷಿ ಅನುಭವಿ ರೈತರಾದ ದುಂಡಪ್ಪ ಎಂಕಪ್ಪ ಹಳ್ಳಿ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಮಾತನಾಡಿಸಿದವರು ನವೀನ್ ಕುಮಾರ್ ಕದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಂಬಾಣಿ ಭಜನಾ ಪದಗಳು, ದ್ಯಾಮಪ್ಪ ಅಭಿಮಪ್ಪ ಲಮಾಣಿ ಹಾಗೂ ಸಂಗಡಿಗರಿಂದ. ಮಾನೋರೇ